ಸಿಂಪಡಣೆ ಮಾಡ್ಬೋದು. ಅದರ ಬದಲಾಗಿ ಇನ್ನೊಂದು ಈಗ ಸಂಯುಕ್ತ ಶಿಲೀಂದ್ರನಾಶಕ ಅಂತ ಹೊಸದ ಒಂದು ಸಂಶೋಧನೆ ಮಾಡಲಾಗಿದೆ. ಅದು ಡೈಫೆನ್ಕೋನೋಜೋಲ್ ಅಜಾಕ್ಸಿಸ್ಟ್ರೋಬಿನ್ ಹಾಗೂ ಡೈಫೆನ್ಕೋನೋಜೋಲ್ ಒಂದು ಮಿಶ್ರಣದಂಥ ಒಂದು ಸಂಯುಕ್ತ ಶಿಲೀಂದ್ರನಾಶಕ, ಅದನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿಯಷ್ಟು ಪ್ರಮಾಣದಲ್ಲಿ ಬೆರೆಸಿ ಎಲೆಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಈ ರೋಗವನ್ನು ಹತೋಟಿ ಮಾಡ್ಬೋದು. ಈ ರೋಗ ಉರಿಜಿಂಕೆ ರೋಗ ಅಲ್ಲದೇ ತುಕ್ಕು ರೋಗ ಹಾಗೂ ಎಲೆ ಕರುಲೇರಿಯಾ ಎಲೆ ಚುಕ್ಕೆ ರೋಗಗಳು ಸಹಿತ ಈ ಬೆಳೆಗೆ ಬಾಧಿಸ್ತವೆ. ಇದೇ ಔಷಧಿಯನ್ನು ಅಂದರೆ ಅಜಾಕ್ಸಿಸ್ಟ್ರೋಬಿನ್ ಹಾಗೂ ಸಂಯುಕ್ತ ಶಿಲೀಂದ್ರನಾಶಕವಂಥ ಅಜಾಕ್ಸಿಸ್ಟ್ರೋಬಿನ್ ಹಾಗೂ ಡೈಫೆನ್ಕೋನೋಜೋಲ್ ಅಥವಾ ಮ್ಯಾಂಕೋಜಬ್ ಈ ಎರಡರಲ್ಲಿ ಯಾವುದೋ ಒಂದನ್ನು ಸಿಂಪಡಣೆ ಮಾಡಿದ್ರು ಸಹಿತ ಎಲೆಗಳಿಗೆ ಬರುವಂಥ ಎಲ್ಲ ಶಿಲೀಂದ್ರ ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ. ಆಮೇಲೆ ನಮಗೆ ತೆನೆಗಳ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀಳೋದಿಲ್ಲ. ಡಾಕ್ಟರ್ ಎಸ್ ಐ ಹರ್ಲಾಪುರ ಅವರೇ, ತುಂಬಾ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದೀರಿ. ವಿಶೇಷವಾಗಿ ಗೋವಿಂಜೋಳ ಸಸಿ ಇರಬೇಕಿದ್ರೆ ನಾವು ತುಂಬಾ ಕಾಳಜಿ ವಹಿಸಬೇಕು, ಅದು ದೊಡ್ಡದಾಗೋವರೆಗೂ. ಯಾಕಂದ್ರೆ ಈ ತರ ಈ ಬಸವನ ಹುಳು ಆಗಲಿ ನೀವು ಲದ್ದಿ ಹುಳು ಅಂದ್ರಿ ಅಂದ್ರೆ ಅವು ಎಲೆಗಳನ್ನ ತಿನ್ಲಿಕ್ಕೆ ಶುರು ಮಾಡಿದ್ರೆ ಅದು ಬೆಳೆಯೋದು ಹೆಂಗೆ? ಅದಕ್ಕೆ ರೈತ ಬಾಂಧವರು ಗೋವಿಂಜೋಳ ದೊಡ್ಡದಾಗೋವರೆಗೆ ಸ್ವಲ್ಪ ಕಾಯಬೇಕು. ಆಮೇಲೆ ದೊಡ್ಡದಾದ್ಮೇಲೆ ಇದ್ರೆ ಸಮಸ್ಯೆ ಇನ್ನೊಂದು ಬೇರೆ, ಸಾಕಷ್ಟು ಬೇರೆ ಬೇರೆ ರೋಗಗಳು ಬರ್ತವೆ. ಗೋವಿಂಜೋಳ ಗಿಡವಾಗಿ ಬಂದ ಮೇಲೆ ದೊಡ್ಡದಾದ್ಮೇಲೆ ಬರುವಂತ ರೋಗಗಳು ಮತ್ತೆ ಕೀಟಗಳನ್ನು ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ಗಿಡ ದೊಡ್ಡದಾದ್ಮೇಲೆ ತೆನೆ ಹಿಡಿದು, ತೆನೆ ಹಿಡಿದು ಅದೇ ನಮಗೆ ಬರುವಂತ ಇಳುವರಿ. ಆ ತೆನೆ ದೊಡ್ಡದಾಗಬೇಕು ಮತ್ತೆ ತೆನೆ ರೋಗ ರಹಿತವಾಗಿರ್ಬೇಕು ಅಂತಂದಾಗ ಮಾತ್ರ ನಾವು ಉತ್ಪಾದನೆಯನ್ನು ಜಾಸ್ತಿ ಮಾಡಬಹುದು. ಹೇಗೆ? ಗೋವಿಂಜೋಳ ದೊಡ್ಡದಾದ್ಮೇಲೆ ತೆನೆ ಬರುವ ಸಮಯದೊಳಗೆ ನಾವು ಏನೇನು ಒಂದು ಕಾಳಜಿ ತಗೊಳ್ಬೇಕಾಗ್ತದೆ? ನೀರಿನ ಪ್ರಮಾಣ ಇರ್ಬೋದು ಅಥವಾ ಔಷಧ ಪ್ರಮಾಣ ಇರ್ಬೋದು, ಆಮೇಲೆ ಮತ್ತೇನಾದರೂ ರಸಗೊಬ್ಬರ ಮತ್ತೆ ಹಾಕ್ಬೇಕು, ಹೇಗೆ ಹೇಗೆ ಗೋವಿನ ತೆನೆ ಅದನ್ನು ಸಂರಕ್ಷಣೆ ಮಾಡ್ಬೇಕಲ್ಲ, ಆ ನಿಟ್ಟಿನೊಳಗೆ ಯಾವ ರೀತಿ ನಾವು ನಮ್ಮ ರೈತ ಬಾಂಧವರು ಕಾಳಜಿ ವಹಿಸಬೇಕು? ನೀವು ಬಹಳ ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಪ್ರತಿ ಹಂತದಲ್ಲಿ ಸಹಿತ ನಾವು ಕೀಟ ರೋಗಗಳು ಹತೋಟಿ ಮಾಡೋದ್ರಿಂದ ನಾವು ಬೆಳೆಯನ್ನು ಸುರಕ್ಷಿತವಾಗಿ ಇಟ್ಟು ಉತ್ಪಾದನೆ ಹೆಚ್ಚು ಮಾಡಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ಈಗ ಗೋವಿಂಜೋಳ ಬೆಳೆಯಲ್ಲಿ ನಾನು ಹೇಳಿದಾಗೆ ಬೆಳೆ ಸುಮಾರು 55-60 ದಿವಸಕ್ಕೆ ಹೂ ಆಡ್ತತಿ. ಹೂ ಆಡೋಕ್ಕಿಂತ ಮುಂಚಿತ ನಾನು ಹೇಳಿದೆ ಈಗ ಏನು ಮಾಡಬೇಕು, ಉರಿಜಿಂಕೆ ರೋಗ, ಲದ್ದಿ ಹುಳು, ಆಮೇಲೆ ಈ ತುಕ್ಕು ರೋಗ, ಎಲೆ ಚುಕ್ಕೆ ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ನಾವು ಈಗಲೇ ಈಗ ಸಿಂಪಡಣೆ ಏನು ಮಾಡಬೇಕು, ರಾಸಾಯನಿಕಗಳನ್ನು ಮಾಡಬೇಕು ಅಂತ ಹೇಳಿದ್ವಿ. ಇದಲ್ಲದೇ ನಾವು ಮೂಲ ಗೊಬ್ಬರವಾಗಿ ಪೊಟ್ಯಾಶ್ ಹಾಗೂ ಸತುವಿನ ಸಲ್ಫೇಟನ್ನು ಕೊಡುವುದರಿಂದ ಸಹಿತ ಈ ರೋಗಗಳ ಬಾಧೆ ಕೀಟಗಳ ಬಾಧೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಇದನ್ನು ಸಹಿತ ರೈತರು ಗಮನ ವಹಿಸಬೇಕು. ಈಗ ಕೇವಲ DAP ಹಾಕೋದ್ರಿಂದ ಅಷ್ಟೇ ಬೆಳೆ ಸಮಾಪವಾಗಿ ಬೆಳೆದಿಲ್ಲ, ಅದರಿಂದ ಕೀಟಬಾಧೆ ಹೆಚ್ಚಿಗೆ ಆಗುವ ಒಂದು ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ನಾವು ಪೊಟ್ಯಾಶ್ ಮೂಲ ಗೊಬ್ಬರವಾಗಿ ಹಾಗೂ ಸತುವಿನ ಸಲ್ಫೇಟನ್ನು ಮೂಲ ಗೊಬ್ಬರವಾಗಿ ಕೊಡೋದ್ರಿಂದ ಎಲೆಗಳಿಗೆ ಬರುವಂಥ ರೋಗ ಹಾಗೂ ಕೀಟಗಳನ್ನು ಸಹಿತ ಸ್ವಲ್ಪ ಮಟ್ಟಿಗೆ ನಾವು ಹತೋಟಿಯಲ್ಲಿ ಇಡಬಹುದು ಅನ್ನೋದನ್ನು ಕಂಡುಬಂದಿದೆ. ಹಾಗಾಗಿ ರೈತರ ಬಗ್ಗೆ ಗಮನ ವಹಿಸಬೇಕು. ಆಮೇಲೆ ಬೆಳೆ ಹೂ ಆಡಿದ ನಂತರ, ತೆನೆ ಬಂದ ನಂತರ ಅವಾಗ ಕೆಲವೊಂದು ಕಪ್ಪು ಕಾಂಡುಕೊಳೆ ರೋಗ ಅಂತ ಬರ್ತದೆ. ಅದು ಯಾಕೆ ಬರ್ತದೆ ಅಂದರೆ ಈಗ ಭೂಮಿಯಲ್ಲಿ ತೇವಾಂಶ ಕಡಿಮೆ ಆದಾಗ ವಾತಾವರಣದಲ್ಲಿ ಮಳೆ ಹೋಯಿತು ಅಂದರೆ ಆಮೇಲೆ ಅಥವಾ ಆರ್ದ್ರತೆ ಕಡಿಮೆ ಆಯಿತು ಅಂದರೆ ತೇವಾಂಶ ಕಡಿಮೆ ಆಯಿತು ಅಂದರೆ ಉಷ್ಣಾಂಶ ಜಾಸ್ತಿ ಆಯಿತು ಅಂದರೆ ಅಂಥ ಸಂದರ್ಭದಲ್ಲಿ ಸಹಿತ ಈ ಕಪ್ಪು ಕಾಂಡುಕೊಳೆ ರೋಗ ಅಂತ ಬರ್ತದೆ. ಒಂದು ಅದು ಏನಂದರೆ ಬೆಳೆ ಮಾಗುವಕ್ಕಿಂತ ಮುಂಚಿತರೇ ಮಾಗಿ ಇತ್ತೇನೆ ಗಿಡಗಳು ನೆಲಕ್ಕೆ ಉರುಳುವಂಥ ಒಂದು ಕಪ್ಪು ಕಾಂಡುಕೊಳೆ ರೋಗ ಬಾಧೆ. ಅದನ್ನು ನಿಯಂತ್ರಿಸ್ಬೇಕಾದ್ರೆ ನಾವು ಸುಮಾರು ಬೆಳೆ ಹೂ ಆಡೋಕ್ಕಿಂತ ಮುಂಚಿತ ಆ ಸಮಯದಲ್ಲಿ ನಮಗೆ ಒಂದು ಎಕರೆಗೆ 40 ಕಿಲೋಗ್ರಾಮ್ನಷ್ಟು ಹೆಚ್ಚಿಗೆ ಪೊಟ್ಯಾಶ್, ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಶನ್ನು ಬೆಳೆಗೆ ಒದಗಿಸ್ಬೇಕಾಗ್ತದೆ. ಆ ರೀತಿ ಮಾಡೋದ್ರಿಂದ ಸಹಿತ ಆಮೇಲೆ ಸಾಧ್ಯದಷ್ಟು ನಾವು ಏನೋ ನೀರಾವರಿ ಒಂದು ಅನುಕೂಲ ಇತ್ತಿದ್ರಂದರೆ ಒಂದು ನೀರನ್ನು ಕೊಡೋದ್ರಿಂದ ಸಹಿತ ಈ ಕಪ್ಪು ಕಾಂಡುಕೊಳೆ ರೋಗದ ಬಾಧೆಯನ್ನು ನಾವು ನಿಯಂತ್ರಿಸ್ಬೋದು. ಡಾಕ್ಟರ್ ಎಸ್ ಐ ಹರ್ಲಾಪುರ ಅವರೇ, ಒಬ್ಬ ಕೃಷಿ ವಿಜ್ಞಾನಿಯಾಗಿ ಗೋವಿಂಜೋಳ ಮತ್ತು ಸಸ್ಯ ರೋಗ ಶಾಸ್ತ್ರದ ಒಂದು ವಿಷಯದೊಳಗೆ ಸಾಕಷ್ಟು ಅನುಭವ ಉಳ್ಳಂಥವ್ರು, ಗೋವಿಂಜೋಳ ಬೆಳೆಯ ಉತ್ಪಾದನೆ ಮತ್ತು ಸಸ್ಯ ಸಂರಕ್ಷಣಾ ತಾಂತ್ರಿಕತೆಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ಮುಖ್ಯವಾಗಿ ಈಗ ಗೋವಿಂಜೋಳಕ್ಕೆ ನಾವೇನಂತೀವಿ, ಕ್ವೀನ್ ಆಫ್ ಸೆರಿಲ್ಸ್ ಅಂತಾರೆ. ಪ್ರತಿ ಈ ತರ ಜೋಳ, ಗೋಧಿ ಇವೆಲ್ಲದಕ್ಕಿಂತ ಹೆಚ್ಚು ಈಗ ಗೋವಿಂಜೋಳಕ್ಕೆ ಬೆಲೆ ಬಂದಿದೆ. ಅಂದ್ರೆ ಹೊರಗಡೆ ಸಾಕಷ್ಟು ಮಾರಾಟ ಆಗ್ತಾ ಇದೆ, ಅದರಲ್ಲಿರುವಂತಹ ಔಷಧಿಯ ಗುಣಗಳ ಬಗ್ಗೆ ಹೆಚ್ಚು ಕಲ್ಪನೆ ಬರ್ತಾ ಇದೆ. ಗೋವಿಂಜೋಳವನ್ನು ಸಾಕಷ್ಟು ತರಗಳಲ್ಲಿ ಉಪ ಮಾಡ್ತಾ ಇದ್ದಾರೆ, ಹೀಗಾಗಿ ಗೋವಿಂಜೋಳಕ್ಕೆ ಸಾಕಷ್ಟು ಬೆಲೆ ಇದೆ. ನಮ್ಮ ರೈತ ಬಾಂಧವರು ಗೋವಿಂಜೋಳವನ್ನು ಬೆಳೆಯಲು ಕಡ್ಡಿಲ್ಲ, ರೇಟ್ ಕಡಿಮೆ ಇದ್ರೂ ಕೂಡ ಅದು ಉತ್ಪಾದನೆ ಜಾಸ್ತಿ ಮಾಡಿದಾಗ ಲಾಭ ಖಂಡಿತ ಆಗೇ ಆಗ್ತದೆ, ಮತ್ತೆ ಅದಕ್ಕೆ ನಿರ್ವಹಣೆ ವೆಚ್ಚ ಕಡಿಮೆ. ಬೇರೆ ದವಸ ಧಾನ್ಯಗಳನ್ನು ನೋಡ್ತಾ ಇದ್ರೆ ಆ ನಿಟ್ಟಿನೊಳಗೆ ನೀವು ಬೆಳಿಬಹುದು. ಆದ್ರೆ ಬೆಳೆಯೋಕ್ಕಿಂತ ಮೊದಲು ಡಾಕ್ಟರ್ ಎಸ್ ಐ ಹರ್ಲಾಪುರ ಹೇಳಿದಂಗೆ ಗೋವಿಂಜೋಳ ಬೆಳೆಯ ಉತ್ಪಾದನೆ ಮತ್ತು ಈ ಸಸ್ಯ ಸಂರಕ್ಷಣಾ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಬೇಕು ನಾವು ಮಾಹಿತಿ ಮಾಡ್ಕೊಂಡಾಗ ಮಾತ್ರ. ಯಾಕಂದ್ರೆ ಯಾವ ಮಣ್ಣಿದೆ ನೋಡಿಕೊಂಡು ನಮ್ಮ ತಳಿಗಳ ಆಯ್ಕೆ ಮಾಡ್ಕೊಳ್ಬೇಕು, ಬೇಸಾಯ ಕ್ರಮಗಳನ್ನು ಸರಿಯಾಗಿ ಅನುಸರಿಸಬೇಕು, ರಸಗೊಬ್ಬರಗಳ ಬಳಕೆ, ಕೀಟನಾಶಕಗಳ ಬಳಕೆ ಇವನ್ನೆಲ್ಲ ಯಾವಾಗ ಯಾವಾಗ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸೂಕ್ತವಾದ ಮಾಹಿತಿ ನಮಗಿರಬೇಕು. ಎಮರ್ಜೆನ್ಸಿ ಏನಾದ್ರು ತೊಂದರೆ ಬಂದಾಗ ಆವಾಗ ಮತ್ತೆ ವಿಜ್ಞಾನಿಗಳ ಸಹಾಯ ತೆಗೆದುಕೊಂಡು ಒಂದು ಗೋವಿಂಜೋಳ ಬೆಳೆಯನ್ನು ರೋಗದಿಂದ ಮುಕ್ತವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ನೋಡ್ರಿ, ಈಗ ಮುಂದೆ ಹಾಕೋ ಸಮಯ ಅಂದರೆ ಇನ್ನು 10-15 ದಿವಸದೊಳಗೆ ನೀವು ಹಾಕ್ಲಿಕ್ಕೆ ಅಡ್ಡಿಯಿಲ್ಲ. ರೋಹಿಣಿ ಮಳೆ ಬಂದು ಹೋದ್ಮೇಲೆ ಹಾಕಿದರೆ ಅದು ಸಾಕಷ್ಟು ಉತ್ಪಾದನೆಯನ್ನು ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಅದ. ನಮ್ಮ ರೈತ ಬಾಂಧವರಿಗೆ ಹೇಳೋಣಂದ್ರೆ ಜಾಸ್ತಿ ಉತ್ಪಾದನೆ ಮಾಡಲಿಕ್ಕೆ ನೀವು ಹೆಚ್ಚು ವಿಶೇಷ ಶ್ರಮ ವಹಿಸ್ರಿ. ತುಂಬಾ ದೊಡ್ಡದಾದ ತೆನೆ ಬಂತು ಅಂದ್ರೆ ಖಂಡಿತವಾಗಿ ಉತ್ಪಾದನೆ ಜಾಸ್ತಿ ಆಗ್ತದೆ. ಅದಕ್ಕೇನು ಬೇಕು ಅದನ್ನೆಲ್ಲ ನೀವು ಮಾಡಿ, ಆವಾಗ ಖಂಡಿತವಾಗಿ ನಿಮ್ಮ ಉತ್ಪಾದನೆ ಜಾಸ್ತಿ ಆಗ್ತದೆ, ಮಾರುಕಟ್ಟೆಯೊಳಗೆ ನಿಮಗೆ ಬೆಲೆನೂ ಬರ್ತದೆ, ಗುಣಮಟ್ಟದ ಗೋವಿಂಜೋಳವನ್ನು ಕೂಡ ತಾವು ಬೆಳಿತೀರಿ, ಹಾಗೆ ಆಗಲಿ ಅಂತ ಆಸೆ ಮಾಡ್ತೀವಿ. ಡಾಕ್ಟರ್ ಎಸ್ ಆ ಹರ್ಲಾಪುರವರೇ, ಇಲ್ಲಿ ತನಕ ಬಂದು ನಮ್ಮೆಲ್ಲ ರೈತ ಬಾಂಧವರಿಗೆ ಸಾಕಷ್ಟು ಮಾರ್ಗದರ್ಶನ ಮಾಡಿದ್ದೀರಾ. ಗೋವಿಂಜೋಳ ಬೆಳೆಯ ಉತ್ಪಾದನೆ ಮತ್ತು ಸಸ್ಯ ಸಂರಕ್ಷಣಾ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಗೋವಿನ ಜೋಳ ಉತ್ಪಾದನೆ ತಾಂತ್ರಿಕತೆಗಳು ಹಾಗೂ ಸಸ್ಯ ಸಂರಕ್ಷಣಾ ಕ್ರಮಗಳ ಕುರಿತು ಡಾಕ್ಟರ್ ಎಸ್ ಐ ಹರ್ಲಾಪುರ್ ಅವರನ್ನು ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೇನ್. ಇನ್ನು ಮುಂದೆ ಕೇಳೋಣಂತ ಬೈಲಹೊಂಗಲ ತಾಲೂಕು ಮೂಗಬಸವದ ಶಂಕರ ದುಂಡಪ್ಪ ಮಡಿವಾಳರ್ ಹಾಗೂ ಮೇಳದವರಿಂದ ಭಜನಾ ಪದಗಳು. ಕೋಗಿಲೆ ಮುದ್ದು ಕೋಗಿಲೆ ಕೋಗಿಲೆ ಚಲ್ವಾ ಕೋಗಿಲೆ ಕೋಗಿಲೆ ಚಲ್ವಾ ಕೋಗಿಲೆ ಕೋಗಿಲೆ ಕೋಗಿಲೆ ಕೋಗಿಲೆ ಜಾನು ಕೋಗಿಲೆ ಹಿಂದೆ ತಪದೊಳಿ ಕೋಗಿಲೆ ಬಂದು ಬೇಗ ಜಿ ಭಾಗಿಂದು ದರನ ಕೂಡಿ ಕುಂದದ ನೀ ಪಾಡು ಕೋಗಿಲೆ ಕುಂದದ ನೀ ಪಾಡು ಮುನಿಗಳ ನೀತಿ ಎದು ಕೆಡಿಸುವ ದುಷ್ಟ ಮನಸ್ಸಿ ಜನನು ಮೀರಿ ಕೋಗಿಲೆ ಘನಪದವನ್ನು ತನ್ನ ನೆನೆವಾರಿಗೊಳಿ ದೀವ ಧನದ ಮಿತ್ರನ ಸಾರು ಕೋಗಿಲೆ ಧನದ ಮಿತ್ರನ ಸಾರು ಮಂಗಳ ರಾಮ ಲಲಂಗನ ಬಣ್ಣಿಸೆ ಭಂಗವಲ್ಲವೆ ನೋಡು ಕೋಗಿಲೆ ಕಂಗೊಳಿಸುವ ಸರ್ವ ಮಂಗಳಿಯರ ರಸನ ಕಂಗೊಳಿಸುವ ಸರ್ವ ಮಂಗಳಿಯರ ರಸನ ಕೋಗಿಲೆ ಪಿಂಗದ ನೀ ಪಾಡು ಕೋಗಿಲೆ ಕೋಗಿಲೆ ಚಲ್ವಾ ಕೋಗಿಲೆ ಮೊದಲು ನಿನ್ನ ಪರ ಪುಟ್ಟ ನಂಬರು ಹೋಗಿಲೆ ಹರಗೆ ಜನಕನಾದ ಗುರು ಶಂಭುಲಿಂಗನ ಶಂಭುಲಿಂಗನಾಥ ಚರಣ ಪಲ್ಲವ ಪೀಡಿ ಕೋಗಿಲೆ ಚರಣ ಪಲ್ಲವ ಪೀಡಿ ಕೋಗಿಲೆ. ಭಜನಾ ಪದಗಳನ್ನ ಕೇಳುತ್ತಿರುವಿರಿ. ಘಟವೇ ಪುಷಿ ಘಟವೇ ನೀನು ಘಟವೇ ಪುಷಿ ಘಟವೇ ನೀನು ಘಟವೇ ಪುಷಿ ಘಟವೇ ನೀನು ಘಟವೇ ಪುಷಿ ಘಟವೇ ನೀನು ದಿಟ್ಟದಂತೆ ತೋರಿ ಮೋಹಿ ಪದನೆ ನಂಬೆ ದಿಟ್ಟದಂತೆ ತೋರಿ ಮೋಹಿ ಪದನೆ ನಂಬೆ ಘಟ ತುಸಿ ಘಟವೇ ನೀನು ಘಟವೇ ತುಸಿ ಘಟವೇ ನೀನು ಮೊದಲು ಮೃತಿಕೆಯ ಬಿಟ್ಟದಳು ನೀನಿಲ್ಲ ಹುಟ್ಟಿದ ಬಳಿ ಕೊಡಿದು ಧೂಳಾಗೆ ನೀನಿಲ್ಲ ಬಹುದು ಮಧ್ಯ ತೋಳುವ ರೂಪ ನಿನಗೆ ನಿಜಬಹುದು ಘಟವೇ ಪುಷಿ ಘಟವೇ ನೀನು ಘಟವೇ ಪುಷಿ ಘಟವೇ ನೀನು ನರರ ಮುಖದ ನುಡಿ ಮಾತ್ರ ನಿರವಿನಿಂದ ಕಲ್ಪಿತ ಇಲ್ಲ ನಿಸಾರ ತೋರಡಗದ ಮೃತಿಕೆ ಎಲ್ಲದೆ ನಿನ್ನವಳು ಎಲ್ಲಿಯೂ ಕಾಣೆ ನರಸಿ ಘಟವೇ ಪುಷಿ ಘಟವೇ ದಿಟದಂತೆ ತೋರಿ ಇದುವರೆಗೆ ಮೂಗ ಬಸವದ ಶಂಕರ ದೊಡ್ಡ ದುಂಡಪ್ಪ ಮಡಿವಾಳರ ಹಾಗೂ ಮೇಳದವರಿಂದ ಭಜನಾ ಪದಗಳನ್ನು ಕೇಳಿದ್ರಿ. ಈಗ ಇಂದಿನ ಪೇಟೆಧಾರಣೆಯನ್ನು ನೋಡೋಣ. ಪ್ರಮುಖವಾಗಿ ಮಾರುಕಟ್ಟೆಗಳಲ್ಲಿ ಗದಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಪ್ರತಿ ಕ್ವಿಂಟಲ್ಗೆ 2359 ಗರಿಷ್ಠ 4819 ರೂಪಾಯಿ. ಹೆಸರುಕಾಳು ಗದಗ ಮಾರುಕಟ್ಟೆಯಲ್ಲಿ